ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು. ಕೃಷಿರಂಗ ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಘನ ಕೃಷಿ ಕೃಷಿ ಋಷಿ ಶ್ರೀ ನಾಗಭೂಷಣ್ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು 6ನೇ ಪ್ರಕರಣ ನೆಲ್ಲು ಬಿತ್ತುವುದು. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿ. ಘನ ಕೃಷಿ ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನ ಕೃಷಿ ಘನ ಕೃಷಿ ಆರನೇ ಪ್ರಕರಣವು ನೆಲ್ಲು ಬಿತ್ತುವುದು ನೆಲ್ಲು ಬಿತ್ತುವುದು ನೆಲ್ಲು ಬಿತ್ತುವುದು. ಈ ದಕ್ಷಿಣ ಪ್ರಾಂತದಲ್ಲಿ ನೆಲ್ಲು ಬೆಳೆಯಾಗುವುದಕ್ಕೆ ಸಂಶಯವಿಲ್ಲ. ಅದರಲ್ಲಿ ಗದ್ದೆ ನೆಲ್ಲು, ಕೂರಿಗೆ ನೆಲ್ಲು ಎಂದು ಎರಡು ಪ್ರಕಾರದ ಬೆಳೆಯನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಗದ್ದೆ ನೆಲ್ಲಿಗೆ ಕೆರೆ ನೀರು, ಹಳ್ಳದ ನೀರು, ಹೊಳೆಯ ನೀರು, ಬಾವಿಯ ಮೊಟ್ಟೆ ನೀರು ಯಾವಾಗಲೂ ಬೇಕಾದಾಗ ಬಿಡುಗಾವಲಿಯಿಂದ ಬಿಡುವುದುಂಟು. ಬಿಡುಗಾವಲಿ ನೀರಿನ ಭೂಮಿಯಾದರೆ ಪ್ರತಿ ವರ್ಷಕ್ಕೆ ಎರಡು ಸಾರೆ ನೆಲ್ಲು ಬೆಳೆಯಾಗುವುದು. ಗದ್ದೆಯ ನೆಲ್ಲಿನ ಬೆಳೆಯನ್ನು ಎರಡು ಪ್ರಕಾರವಾಗಿ ಮಾಡಿಕೊಳ್ಳುತ್ತಾರೆ. ಅದರಲ್ಲಿ ಮೊದಲನೆಯ ಪ್ರಕಾರವು ಹೇಗೆಂದರೆ ನೀರಿನ ಹರಿಯು ಚೆನ್ನಾಗಿ ಆಗುವಂತಹ ಸಮತಳ ಭೂಮಿ ಅಥವಾ ಸ್ವಲ್ಪ ಇಳಿಜಾರಿ ಭೂಮಿ ಇದ್ದು ಆ ಭೂಮಿಯು ಒಂಡು ಅಥವಾ ಉಸುಕು ಇಲ್ಲವೇ ಕರ್ಲು ಮತ್ತು ಕೇಸರಿ ಕೆಂಪು ಬೆರಕೆಯಾದ ಉಸುಕಿನ ಭೂಮಿಯು ಕೆಂಪು ಮಸಾರಿ ಮುರಡಿ ಅಥವಾ ಉತ್ತಮ ತರದ ಎರಿ ಹೊಳೆಯ ಮಡಿ ಮೊದಲಾದ ಭೂಮಿಗೆ ಬಿಡುಗಾವಲಿಯ ನೀರು ಬರುವ ಹಾಗೆ ಇದ್ದರೆ ಆ ಹೊಲಗಳಿಗೆ ಒಡ್ಡು ಹಾಕಿ ಮಧ್ಯದಲ್ಲಿ ಹಳ್ಳಗಳು ಸಣ್ಣ ಚೀರಲುಗಳು ಕೊರಿಗಳು ಇವುಗಳನ್ನು ತುಂಬಿಕೊಂಡು ತೆಗ್ಗು ತೆವರಾಗಿದ್ದರೆ ಸಮತಳ ಮಾಡಿಕೊಂಡು ಈ ಪ್ರಕಾರ ತಿದ್ದಿಕೊಂಡು ತದನಂತರ ಕಿರಿದಿಯ ಮಾಡಿ ಕರಿಕಿ ಮುಂತಾದ್ದನ್ನು ಕಳೆದು ಹಸನಾದ ಮೇಲೆ ಆ ಹೊಲವನ್ನು ನೆಲ್ಲುಗದ್ದೆಯನ್ನಾಗಿ ಮಾಡಿಕೊಳ್ಳುವುದು ಹೇಗೆಂದರೆ ಮೊದಲು ಒಂದು ಸಾಲು ಮಡಿಕೆ ಹೊಡೆದು ತುಂಬಾ ಗೊಬ್ಬರವನ್ನು ಹಾಕಿ ಪುನಃ ಎರಡು ಸಾಲು ಮಡಿಕೆ ಹೊಡೆದು ಚೆನ್ನಾಗಿ ಹರಗಿ ಹಸನಾದ ಮೇಲೆ ಗೇಣು ದೀಡುಗೇಣು ಒಡ್ಡು ಇಟ್ಟು ಆರು ಮಾರು ಉದ್ದವಾಗಿ ಮೂರು ಮಾರು ಅಗಲವಾಗಿ ದೊಡ್ಡ ದೊಡ್ಡ ಮಡಿಗೆಗಳನ್ನು ಮಾಡಿ ಅದರಲ್ಲಿ ನೀರು ನಿಲ್ಲುವ ಹಾಗೆ ಸಿದ್ಧ ಮಾಡಿ ಇಟ್ಟು ಮತ್ತೊಂದು ಬೇರೆ ಮಡಿಯನ್ನು ಇದರಂತೆ ಸಿದ್ಧ ಮಾಡಿ ಮೃಗಶಿರ ಆರದ್ರಿ ಮಳೆಗಳ ಸಮಯಕ್ಕೆ ಆ ಮಡಿಗಳಲ್ಲಿ ಗೊಬ್ಬರ ಹಾಕಿ ಉತ್ತಮ ತರದ ನೆಲ್ಲು ಬೀಜವನ್ನು ಹಾಕಿ ನೀರು ಬಿಟ್ಟರೆ ಅವು ಮಳೆತು ಸಸಿಗಳಾಗುವವು. ಆ ಸಸಿಗಳನ್ನು ಅದೇ ಮಡಿಯಲ್ಲಿ ವರ್ಧನ ಮಾಡಿ ಪುಷ್ಯ ಆಶ್ಲೇಷಾದಿ ಮಳೆಗಳ ಪ್ರವೇಶ ಕಾಲದಲ್ಲಿ ಮಳೆಯಾದಾಗ ಅವುಗಳನ್ನು ಕಿತ್ತಿ ತಂದು ಮೊದಲು ಸಿದ್ಧ ಮಾಡಿದ ಮಳೆಗಳಿಗೆ ತುಂಬಾ ನೀರು ಬಿಟ್ಟು ಹಸಿ ಮಾಡಿ ಈ ಸಸಿಗಳನ್ನು ಹಚ್ಚಿ ಆ ಮಡಿಯಲ್ಲಿ ನೀರು ತುಂಬಿಕೊಂಡು ನಿಲ್ಲುವ ಹಾಗೆ ಮಾಡಿ ಸ್ವಲ್ಪ ದಿವಸದ ಮೇಲೆ ಆ ಹೊಲದಲ್ಲಿ ಸದಿಯು ಹುಟ್ಟುತ್ತಾ ಹೋದ ಹಾಗೆ ಸದಿಯನ್ನು ತೆಗೆದು ನೀರು ಕಟ್ಟುತ್ತಾ ಹೋಗಬೇಕು. ಆಮೇಲೆ ಕೆಲವು ದಿವಸಕ್ಕೆ ಭತ್ತದ ಪೈರು ಚೆನ್ನಾಗಿ ಬೆಳೆದು ಕಾಳು ಹುಟ್ಟಿ ಹಾಲು ತುಂಬಿ ಭತ್ತವಾದ ಮೇಲೆ ಕೊಯ್ದು ಹೊರೆಯ ಕಟ್ಟಿ ಕಣಕ್ಕೆ ಒಯ್ದು ಸಿವುಡು ಕಟ್ಟಿ ಬಡಿದು ರಾಶಿಯು ಮಾಡಿದರೂ ಬರುತ್ತದೆ. ಇದಲ್ಲದೆ ಕಣದಲ್ಲಿ ಹರಿವಿಸಿ ಹುಲ್ಲು ಬಾಡಿದ ಮೇಲೆ ಎತ್ತುಗಳಿಂದ ತುಳಿಸಿ ಹುಲ್ಲನ್ನು ಬೇರೆ ಮಾಡಿಕೊಂಡಾದರೂ ರಾಶಿಯನ್ನು ಮಾಡಿಕೊಳ್ಳಬೇಕು. ಮತ್ತೊಂದು ಪ್ರಕಾರದ ಗದ್ದೆಯ ನೆಲ್ಲನ್ನು ಬೆಳೆ ಮಾಡುವುದು ಹೇಗೆಂದರೆ ಕೆಂಪು ಮಸಬು ಸವಳು ಕರ್ಲು ಕರ್ಕಿಯ ದಡ್ಡು ಮುಂತಾದವಾದರೂ ಆ ಭೂಮಿಗೆ ಹೊಳೆಯ ನೀರಿನ ಕಾಲುವೆ ಮತ್ತು ಹಳ್ಳಗಳ ಬಿಡುಗಾವಲಿಗಳಿದ್ದಲ್ಲಿ ಹಾಗೂ ದೊಡ್ಡ ದೊಡ್ಡ ಕೆರೆಗಳು ಇದ್ದು ಅವುಗಳ ತುಂಬಿನಿಂದ ನೀರು ಕಾಲುವೆಯಾಗಿ ಹರಿಯುವ ಸ್ಥಳದಲ್ಲಿ ಅಥವಾ ಬಾವಿಗಳು ಇದ್ದಲ್ಲಿಯಾಗಲಿ ನೆಲ್ಲು ಗದ್ದೆಗಳನ್ನು ಮಾಡಿಕೊಳ್ಳಬೇಕು. ಅದು ಹೇಗೆಂದರೆ ಗೊಬ್ಬರ ವಿಷಯವಾದರೆ ಯಾವ ಭೂಮಿಯಲ್ಲಾದರೂ ನೆಲ್ಲು ಬೆಳೆಯುವುದು, ಇದಕ್ಕೆ ಸಂಶಯವಿಲ್ಲವು. ಗದ್ದೆಯನ್ನು ಮಾಡುವ ಭೂಮಿಯನ್ನು ಮೊದಲು ಗೊಬ್ಬರವನ್ನು ಮಡಿಗಳಿಗೆ ಹಾಕಿ ನೀರು ಬಿಟ್ಟು ನೇಗಿಲುಗಳಿಂದ ಹೊಡೆದು ಆಮೇಲೆ ದೊಡ್ಡ ದೊಡ್ಡ ಮಡಿಗಳನ್ನು ಮಾಡಿ ಸುತ್ತಲೂ ಗೇಣು ಒಂದೂವರೆ ಗೇಣು ಒಡ್ಡು ಇಟ್ಟು ಮಡಿಗಳನ್ನು ಸಿದ್ಧ ಮಾಡಿದ ಮೇಲೆ ಆ ಮಡಿಗಳಲ್ಲಿ ನೀರು ತುಂಬಿಕೊಂಡು ನಿಂತು ಯಾವತ್ತೂ ಭೂಮಿಯು ನೆನೆಯುವ ಹಾಗೆ ನೀರು ಕಟ್ಟಬೇಕು. ಬೀಜಗಳನ್ನು ಬೇರೆ ಸಿದ್ಧ ಮಾಡುವುದು ಹೇಗೆಂದರೆ ಒಂದು ಎಕರೆ ಭೂಮಿಯ ಗದ್ದೆಗೆ ಅಜಮಾಸು 32 ಸೇರು ಬೀಜದ ನೆಲ್ಲು ಬೇಕು. ಆದರೆ ಬೀಜವನ್ನು ಕಟ್ಟುವುದು ಹೇಗೆಂದರೆ ಒಂದು ಎಕರೆ ಗದ್ದೆಯ ಬೀಜಕ್ಕೆ ಚಚ್ಚೌಕು 4 ಮೊಳ ಅಗಲವಾಗಿ ಗೇಣು ಎತ್ತರವಾದ ಕಟ್ಟಿಗೆಗಳನ್ನು 4 ಕಡೆಗೆ ಇಟ್ಟು ನೆಲದ ಮೇಲೆ ಸಿರಸಲ ತೊಪ್ಪಲ ಚಿಟ್ಟಲ ತೊಪ್ಪಲ ಹುಲಗಲಿ ತೊಪ್ಪಲ ಲಕ್ಕಿ ತೊಪ್ಪಲ ತೇಗಿನ ತೊಪ್ಪಲ ಇವುಗಳಲ್ಲಿ ಯಾವ ತೊಪ್ಪಲವನ್ನಾದರೂ ಸುತ್ತಲೂ ಕಟ್ಟಿಗೆಯ ಒಳಮೈಯಲ್ಲಿ ಸಂದು ಸಂದಿಗೆ ಹಾಕಿ ಹಾಗೂ ನೆಲದ ಮೇಲೆ 2 ಬೆರಳು 4 ಬೆರಳು ಅಥವಾ ಗೇಣು ಚೋಟು ಉದ್ದ ತೊಪ್ಪಲವನ್ನಾದರೂ ಹರವಿ ಅದರ ಮೇಲೆ ಬೀಜದ ನೆಲ್ಲನ್ನು ತುಂಬಿ ಅದರ ಮೇಲೆ ಮತ್ತೆ ತೊಪ್ಪಲವನ್ನು ಮುಚ್ಚಿ ಅದರ ಮೇಲೆ ಕಲ್ಲುಗಳನ್ನು ಹೇರಿ ನಿತ್ಯದಲ್ಲಿ 18 ಕೊಡ ನೀರನ್ನು ಮೇಲೆ ಮೇಲೆ ಕಾವಾಗುವ ಹಾಗೆ ಹಾಕಬೇಕು. ಅದಲ್ಲದೆ ನೆಲ್ಲು ಹುಲ್ಲಿನ ಮೂಡೆ ಕಟ್ಟಿ ನೀರಲ್ಲಿ ಎದ್ದಿ ಎದ್ದಿ ಇಟ್ಟರೂ ಸರಿ. ಈ ಪ್ರಕಾರ 3 ದಿವಸದವರೆಗೂ ನೀರನ್ನು ಹಾಕುತ್ತಾ ಹೋಗಬೇಕು. ಮತ್ತು ಅಲ್ಪ ಸ್ವಲ್ಪ ಗದ್ದೆಯನ್ನು ಮಾಡಿದ್ದಾದರೆ ಒಂದು ಹರವಿ ಒಳಗೆ ನೆಲ್ಲು ತುಂಬಿ ಬಾಯಿಗೆ ನೆಲ್ಲು ಹುಲ್ಲನ್ನು ಇಟ್ಟು 3 ದಿವಸದವರೆಗೆ ನೀರನ್ನು ಹಾಕಿ ಬಸಿದು ಡಬ್ ಹಾಕಬೇಕು. ಈ ಪ್ರಕಾರ 3 ದಿವಸ ಇಟ್ಟು 4ನೇ ದಿವಸಕ್ಕೆ ಕಡೆಗೆ ತೆಗೆಯಬೇಕು. ಅವುಗಳಿಗೆ ಮೊಳಕೆ ಹಾಯ್ದಿರುವವು. 4ನೇ ದಿವಸದೊಳಗಾಗಿ ಗದ್ದೆಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು. ಹೇಗೆಂದರೆ ಗದ್ದೆಯ ಭೂಮಿಯಲ್ಲಿ 6 ಮಾರು ಉದ್ದ 3 ಮಾರು ಅಗಲವಾಗಿ ದೊಡ್ಡ ಮಡಿಗಳನ್ನು ಮಾಡಿ ಅದರಲ್ಲಿ ಗೇಣು ಒಂದೂವರೆ ಗೇಣು ಒಡ್ಡು ಇಟ್ಟು ನೀರು ನಿಲ್ಲುವ ಹಾಗೆ ಒಡ್ಡು ಕಟ್ಟಿ ಕೆಸರೊಳಗೆ ಒಡ್ಡು ಒಡೆಯದ ಹಾಗೆ ಉಳಿಸಿ ಮಡಿಕೆಯ ಹೊಡೆದು ಗೊಬ್ಬರ ಹಾಕಿ ನೀರು ಬಿಟ್ಟು ಪುನಃ ಮಡಿಕೆಯ ಹೊಡೆಯಬೇಕು. ಮತ್ತು ಅದೇ ಕೆಸರಲ್ಲಿ ಅಲುಕು ಹೊಡೆಯಬೇಕು. ಅಲಕು ಎಂದರೆ ಜಾಡರು ನೇಯುವ ಹಲಿಗೆಯ ಹಾಗಿರುವ ಕುಂಟಿಯ ದಿಂಡಿಗೆ ಜಂತಿ ಕುಂಟಿ ಹಲ್ಲಿನ ಹಾಗೆ ನಾಲ್ಕು ಬೆರಳು ಅಗಲವಾಗಿ ಮೊನೆಯಾದ ಹಲ್ಲುಗಳನ್ನು 10-12-20 ಅದರ ಅನುವರಿತು ಹಲ್ಲುಗಳನ್ನು ಹಾಸಿರುವ ಕುಂಟಿಗೆ ಅಲಕು ಕುಂಟಿ ಹಾಗೂ ಪಲಗೋರು ಎಂಬ ಹೆಸರು. ಇಂಥ ಅಲಕು ಪಲಗೋರು ಕುಂಟಿಯಿಂದ ಗದ್ದೆ ಮಡಿಗಳಲ್ಲಿ ನೀರು ತುಂಬಿಕೊಂಡು ನಿಂತಿರುವಾಗೆ ಗೋರಿಯನ್ನು ಒತ್ತಿ ಸುತ್ತಲೂ ಇರುವ ಒಡ್ಡನ್ನು ಕೆಡಿಸದೆ ಕೆಸರೊಳಗೆ ಅಲಕು ಹೊಡೆದು ಅಷ್ಟರ ಮೇಲೆ ಮತ್ತೆ ನೀರು ಬಿಟ್ಟು ಮಡಿಗಳಲ್ಲಿ ನೀರು ತುಂಬಿಕೊಂಡು ನಿಂತಿರುವಾಗೆ ಗೋರಿಯನ್ನು ಒತ್ತಿ ನೆಲವನ್ನು ಸಮತಳ ಮಾಡಬೇಕು. ಈ ಪ್ರಕಾರದಿಂದ ಯಾವತ್ತೂ ಮಡಿಗಳನ್ನು ಸಿದ್ಧ ಮಾಡಿದ ಮೇಲೆ ಆ ಮಡಿಗಳು ತೆಳ್ಳಗೆ ರಾಡಿಯ ಹಾಗೆ ನಾಲ್ಕನೆಯ ದಿವಸಕ್ಕೆ ಬೀಜದ ನೆಲ್ಲುಗಳು ಮೊಳಕೆಯಾಗಿರುವವು. ಆದರೆ ಬೀಜದ ಮೇಲೆ ಹಾಕಿರುವ ತೊಪ್ಪಲನ್ನು ತೆಗೆದು ಕಡೆಗೆ ಮಾಡಿ ಒಳಗೆ ಮೊಳಕೆ ಹಾಯ್ದಿರುವ ನೆಲ್ಲು ಬೀಜಗಳನ್ನು ಚೆನ್ನಾಗಿ ವಿರಳ ವಿರಳವಾಗಿ ಒಂದಕ್ಕೊಂದು ಹತ್ತದ ಹಾಗೆ ಗಡ್ಡಿಗಳ ಒಡೆದು ದೊಡ್ಡ ಹೆಡಿಗೆ ಅಥವಾ ಮೊಟ್ಟೆಗಳಲ್ಲಿ ತುಂಬಿಕೊಂಡು ಹೋಗಿ ಚೆನ್ನಾಗಿ ಬೇರೆ ಬೇರೆ ಮಾಡಿ ಮುಂದೆ ಮುಂದೆ ಒಬ್ಬನು ಗೋರಿಯಿಂದ ನೆಲವನ್ನು ಒತ್ತುತ್ತಾ ಮಹಡಿಯಲ್ಲಿಯ ಕೆಸರನ್ನು ಸಮತಳ ಮಾಡುತ್ತಾ ಹೋಗಬೇಕು. ಹಿಂದೆ ಕೆಲವರು ಬೀಜಗಳನ್ನು ಚೆಲ್ಲುತ್ತಾ ಇರುವರು. ಹೀಗೆ ಯಾವತ್ತೂ ಗದ್ದೆಗಳಿಗೆ ಬೀಜವನ್ನು ಚೆಲ್ಲಿದ ಮೇಲೆ ಮರು ದಿವಸದವರೆಗೂ ನೀರನ್ನು ಬಂದು ಮಾಡಬೇಕು. 3 ದಿವಸಕ್ಕೆ ನಾಟಿಕೆಗಳು ಹಸುರಾಗಿ ಕಾಣಿಸಿಕೊಳ್ಳುವು. ಆಮೇಲೆ ನೀರು ಆರಗೊಡದ ಹಾಗೆ 3 ದಿವಸಕ್ಕೊಮ್ಮೆ ನೀರು ಬಿಡುತ್ತಾ ಹೋಗಬೇಕು. ಗದ್ದೆಯ ನೆಲ್ಲಿನಲ್ಲಿ ಯಾವಾಗಲೂ ನೀರು ನಿಂತಿರಬೇಕು. ಅದೇ ಗದ್ದೆ ಸ್ವಲ್ಪ ತಂಪು ಇರುವುದರೊಳಗೆ ಆರಗೊಡದೆ ನೀರು ಬಿಡಬೇಕು. ಆ ನೆಲವು ಆರಿದರೆ ಬೀಡಿ ಸೆಳೆದು ನೆಲ್ಲು ಕೆಡುತ್ತಿರುವುದು. ಆಮೇಲೆ ಎಷ್ಟು ನೀರು ಬಿಟ್ಟರೂ ಬೆಳೆಯದು. ಅದು ಕಾರಣ ಯಾವಾಗಲೂ ಮಡಿಯಲ್ಲಿ ನೀರು ನಿಂತಿರುವ ಹಾಗೆ ಮಾಡಬೇಕು. ಮತ್ತು ಬೀಜಗಳನ್ನು ಚೆಲ್ಲುವ ವೇಳೆಯಲ್ಲಾದರೂ ಸಸಿಗಳು ಬಹಳ ಅಡುವಾಗಿದ್ದರೆ ಕಿತ್ತಿ ಅಂಗಳದಲ್ಲಿ ಹಚ್ಚಬೇಕು. ಬೀಜವನ್ನು ಬಿತ್ತಿದ 20 ದಿವಸಕ್ಕೆ ಆ ಗದ್ದೆಯಲ್ಲಿ ಸದೆಯನ್ನು ತೆಗೆಸಬೇಕು. ಹೇಗೆಂದರೆ ಮಡಿಗಳಲ್ಲಿ ನೀರು ಸರ್ವದಾ ನಿಂತಿರುವುದರಿಂದ ನೆಲವು ಹಾವಸೆಗಟ್ಟಿ ಹಕ್ಕಳಿಯ ಹಾಗಿರುವುದು. ಅದನ್ನು ತೆಗೆಯಬೇಕಾದರೆ ಆ ಮಡಿಯಲ್ಲಿ ಕೈ ಬೆರಳುಗಳನ್ನಾಡಿಸಿ ನೆಲ್ಲು ನಾಟಿಕೆಯನ್ನು ಕೀಳದೆ ಕಸವನ್ನು ಮತ್ತು ನೀರೊಳಗೆ ಇರುವ ಹಾವಸಿಯ ಹಕ್ಕಳಿಗಳನ್ನು ತೆಗೆದು ಒಡ್ಡಿಗೆ ಹಾಕುತ್ತಾ ಹೀಗೆ ಯಾವತ್ತೂ ಗದ್ದೆಯ ಸದೆಯನ್ನು ತೆಗೆಸಿ ಹಾವಸಿಯನ್ನು ಕಡೆಗೆ ಹಾಕಬೇಕು. ಆಮೇಲೆ 1 ತಿಂಗಳಿಗೆ 2ನೇ ಆವೃತ್ತಿ ಸದೆಯನ್ನು ತೆಗೆಸಿ ಹಾವಸೆಯನ್ನು ತೆಗೆದು ದಂಡೆಗೆ ಹಾಕಬೇಕು. ಮತ್ತು ನೀರು ಆರಗೊಡದ ಹಾಗೆ ತಪ್ಪದೇ ನೀರು ಬಿಡುತ್ತಾ ಹೋದರೆ 4 ತಿಂಗಳಿಗೆ ನೆಲ್ಲು ಬೆಳೆಯು ಕೈಗೆ ಬರುವುದು. ಹಾಗೂ ಈ ಗದ್ದೆಗಳೊಳಗೆ ಮಾಗಿ, ಮಳೆಗಾಲ, ಬೇಸಿಗೆ ಎಂದು 3 ಪ್ರಕಾರವು. ಈ ಗದ್ದೆಯ ನೆಲ್ಲು 3 ವೇಳೆ ಬಿತ್ತಿ ಬೆಳೆ ಮಾಡಿಕೊಳ್ಳುತ್ತಾರೆ. ಬೇಸಿಗೆಯ ಗದ್ದೆಗೆ ವಿಶೇಷವಾಗಿ ಗೊಬ್ಬರವನ್ನು ಹಾಕಬೇಕು. ಅಥವಾ ಸೀತಾಫಲದ ತೊಪ್ಪಲು, ಹುಲಗಲಿ ತೊಪ್ಪಲು, ಬೆಟ್ಟಲ ತೊಪ್ಪಲು, ಸಿರಿಸಲ ತೊಪ್ಪಲು ಮುಂತಾದ ಹಸಿಯ ತೊಪ್ಪಲನ್ನಾದರೂ ನೆಲ್ಲು ಮಡಿಯಲ್ಲಿ ನೀರು ನಿಂತಿರುವಾಗಿ ಹಾಕಿಬಿಟ್ಟರೆ ಅದು ಅಲ್ಲೇ ಕೊಳೆತು ಗೊಬ್ಬರದ ಹಾಗೆ ಬೆಳೆಗೆ ಕಾವಾಗಿ ಭೂಮಿಗೆ ತಂಪಾಗಿ ನೀರು ಹೀರುವುದಿಲ್ಲವು. ಬೇಸಿಗೆಯ ಕಾಲದಲ್ಲಿ ಚೆನ್ನಾಗಿ ಬೆಳೆ ಆಗುವುದು. ಕೂರಿಗೆ ನೆಲ್ಲು ಯಾವ ದೇಶದಲ್ಲಿಯಾದರೂ ಎಂಥ ಭೂಮಿಯಲ್ಲಾದರೂ ಹೊಳೆಯ ನೀರು, ಕೆರೆ ನೀರು, ಬಿಡುಗಾವಲಿಯ ನೀರು ಇಲ್ಲದೆ ಒಡ್ಡುಗಳ ಸಹಾಯದಿಂದ ಗೊಬ್ಬರದ ಬಲದಿಂದ ಮಳೆಯ ನೀರಿನಿಂದ ಬೆಳೆಯುವುದು. ಅದರ ಪೈರನ್ನು ಮಾಡುವುದು ಹೇಗೆಂದರೆ ಮೊದಲು ನೆಲ್ಲು ಬಿತ್ತುವ ಹೊಲಗಳಿಗೆ ತಮ್ಮ ಶಕ್ತ್ಯಾನುಸಾರವಾಗಿ ಒಡ್ಡು ಹಾಕಿಸಿ 1.5 ಗೇಣು ನೀರು ನಿಂತು ತಂಪು ಮಾಡುವ ಹಾಗೆ ಎಷ್ಟು ಭೂಮಿಯಲ್ಲಿ ನೆಲ್ಲು ಬಿತ್ತಬೇಕೋ ಅಷ್ಟು ಭೂಮಿಯಲ್ಲಿ ತೆಳ್ಳಗೆ ನೀರು ನಿಲ್ಲುವ ಹಾಗೆ ಮಾಡಿ ವರ್ಷ ವರ್ಷಕ್ಕೂ ಗೊಬ್ಬರವನ್ನು ಹಾಕಿ 2 ಸಾಲು 3 ಸಾಲು ಮಡಿಕೆ ಹೊಡೆದು 3 ಸಾಲು ಚೆನ್ನಾಗಿ ಹರಗಿ ಸಿದ್ಧ ಮಾಡಿ ಇಟ್ಟಿರಬೇಕು. ಅಷ್ಟರಲ್ಲಿ ರೋಹಿಣಿ, ಮೃಗಶಿರ, ಆರಿದ್ರಿ ಕಾಲದಲ್ಲಿ ಯಾವ ಮಳೆಯೂ ಹಸಿ ಮಾಡಿದಾಗ್ಯಾದರೂ ಆ ಹಸಿಯಲ್ಲಿ ಬಿತ್ತುವ ಹದ ನೋಡಿ ಕೂರಿಗೆಯಿಂದ ನೆಲ್ಲು ಬಿತ್ತಬೇಕು. ಭೂಮಿಯು ಉತ್ತಮ ಪ್ರಕಾರದ್ದಾಗಿ ಕಸುವಿನ ಭೂಮಿಯಾದರೆ ಪೂರ್ವ ಪಶ್ಚಿಮಕ್ಕೆ ಸಾಲು ಮಾಡಿ ಒಂದಾವರ್ತಿ ಬಿತ್ತಿ ಉತ್ತರ ದಕ್ಷಿಣಕ್ಕೆ ಸಾಲು ಮಾಡಿ ಮತ್ತೊಂದಾವರ್ತಿ ಬಿತ್ತಬೇಕು. ನೆಲ್ಲು ಬಿತ್ತುವುದಕ್ಕೆ 4 ಕಾಳಿನ ಕೂರಿಗೆಯಿಂದ ಬಿತ್ತುವುದು ಉತ್ತಮವು. 2 ಎತ್ತರ ಬಿತ್ತಬೇಕಾದರೆ 8 ಬೆರಳು ಅಗಲವಾಗಿ ತಾಳು ಹಾಸಬೇಕು. 1ನೇ ಎತ್ತರ ಬಿತ್ತಬೇಕಾದರೆ 12 ಬೆರಳು ಅಗಲವಾಗಿ ತಾಳು ಹಾಸಬೇಕು. ಈ ಪ್ರಕಾರದ ಕೂರಿಗೆಯಿಂದ ಭೂಮಿಯ ಅನುವರಿತು ನೆಲ್ಲು ಬಿತ್ತಿದ ಮೇಲೆ ಕೆಲವು ದಿವಸದಲ್ಲಿ ಅದರೊಳಗೆ ಸದಿ ಹುಟ್ಟುತ್ತಾ ಹೋದ ಹಾಗೆ ಎರಡು ಮೂರು ವೇಳೆ ಸದಿಯನ್ನು ತೆಗೆಸಬೇಕು. ಹೀಗೆ ಅದರ ಆರೈಕೆಯನ್ನು ಮಾಡಿದರೆ ಯಥೇಚ್ಛವಾಗಿ ಗದ್ದಿ ನೆಲ್ಲಿನಂತೆ ನೆಲ್ಲು ಬೆಳೆಯಾಗುವುದು. ನೆಲ್ಲು ಬಿತ್ತುವ ಭೂಮಿಯು ಬಹಳ ಕಸುವಿನ ಭೂಮಿಯಲ್ಲದಿದ್ದರೆ ಹಿಂದೆ ಹೇಳಿದ ಹಾಗೆ ಎರಡೆತ್ತರವಾಗಿ ಬಿತ್ತದೆ, ಪೂರ್ವ ಪಶ್ಚಿಮಕ್ಕೆ ಆಗಲಿ ಅಥವಾ ಉತ್ತರ ದಕ್ಷಿಣಕ್ಕೆ ಆಗಲಿ ಸಾಲಾಗಿ ಬಿತ್ತಿ ಅದರ ಆರೈಕೆಯನ್ನು ಮಾಡುವಲ್ಲಿ ಎಡೆಯ ಹೊಡೆಯುವುದನ್ನು ಮತ್ತು ಸದಿಯ ತೆಗೆಸುವುದನ್ನು ಈ ಪ್ರಕರಣದ ಹಿಂದಿನ ಕಲಮಿನಲ್ಲಿ ಹೇಳಿದ ಹಾಗೆ ಯಥಾಪ್ರಕಾರವಾಗಿ ಮಾಡಿದರೆ ಅಭಿವೃದ್ಧಿಯನ್ನು ಹೊಂದುತ್ತದೆ. ನೆಲ್ಲು ಬೆಳೆಯನ್ನು ತೆಗೆದುಕೊಂಡು ಆ ಭೂಮಿಯಲ್ಲಿ ಮಡಿಕೆ ಹೊಡೆದು ಬುಕ್ಕ ಕಟ್ಟಿ ಕಡಲೆಯನ್ನು ಬಿತ್ತಬೇಕು. ಆ ಕಡಲೆಯ ಬೆಳೆಯಾದರೂ ಚೆನ್ನಾಗಿ ಆಗುವುದು. ಈ ಪ್ರಕಾರವಾಗಿ ಯಾವತ್ತೂ ದೇಶದಲ್ಲಿ ಯಾವ ಪ್ರಕಾರದ ಭೂಮಿಯಲ್ಲಾದರೂ ಒಡ್ಡು ಹಾಕಿಸಿ ಸ್ವಲ್ಪ ನೀರು ನಿಲ್ಲುವ ಹಾಗೆ ಮಾಡಿದರೆ ಎರಿಯ ಭೂಮಿಯಲ್ಲಾದರೂ, ಉಸುಕು ಭೂಮಿಯಲ್ಲಾದರೂ, ಉಸುಕು ಮಿಶ್ರಿತವಾದ ಕೆಂಪು, ಕರ್ಲು, ಹಾಳು, ಸವಳು, ಕೇಸರಿ ಮೊದಲಾದ ಭೂಮಿಗಳಲ್ಲಿಯೂ, ಅಚ್ಚ ಕರ್ಲು ಗುಡ್ಡದ ನಾಡುಗಳಲ್ಲಿಯೂ, ಬೆಟ್ಟದ ಪ್ರದೇಶದಲ್ಲಿಯೂ, ಅಚ್ಚ ಕರಲು, ಸವಳು, ಜೌಗು ಮೊದಲಾದ ಭೂಮಿಗಳಲ್ಲಾದರೂ ಸ್ವಲ್ಪ ಒಡ್ಡು ಹಾಕಿಸಿ ಒಂಡು ನಿಲ್ಲುವ ಹಾಗೆ ಮಾಡಿ ಗೊಬ್ಬರವನ್ನು ಹಾಕಿದರೆ ಯಾವ ಭೂಮಿಯಲ್ಲಾದರೂ ನೆಲ್ಲು ಬೆಳೆಯುವುದಕ್ಕೆ ಸಂಶಯವಿಲ್ಲವು. ಹೊಳೆಯಾಗಲಿ, ಕೆರೆಯಾಗಲಿ, ಹಳ್ಳದ ತಲೆಪರವು, ಕತಿಬಿಗಳು ಮುಂತಾದ ಸ್ಥಳಗಳಲ್ಲಿ ಕಾವಲಿಯನ್ನು ಮಾಡಿ ಬಿಡುಗಾವಲಿಗಳು ಹರಿಯುತ್ತಿದ್ದರೆ ಅಂಥ ಪ್ರದೇಶದಲ್ಲಿ ಭತ್ತದ ಗದ್ದೆಗಳನ್ನು ಮಾಡಿಕೊಂಡಿರುವುದು ಪೂರ್ವಕಾಲದಿಂದ ಇವತ್ತಿನವರೆಗೂ ನಡೆಯುತ್ತಾ ಬಂದಿರುವುದು. ಅಂದರೆ ಅಂಥ ಸ್ಥಳಗಳಲ್ಲಾದರೂ ಈ ಪ್ರಾಂತದ ಭೂಮಿಯು ಉತ್ತಮವಾದುದರಿಂದ ಕೂರಿಗೆಯಿಂದ ನೆಲ್ಲು ಬಿತ್ತುವುದು ಉತ್ತಮವು. ಯಾತಕ್ಕೆಂದರೆ ಈ ಪ್ರಾಂತ್ಯದ ಭೂಮಿಯು ಸ್ವಲ್ಪ ಪ್ರಯತ್ನದಿಂದ ಹಸನಾಗಿ ಕರಕಿಯೂ ಹೋಗುತ್ತದೆ. ಕೆಲವು ದೇಶದಲ್ಲಿ ಎಷ್ಟು ಪ್ರಯತ್ನ ಮಾಡಿದಾಗ್ಯಾದರೂ ಕರಿಕೆಯು ಹೋಗದೇ ಇರುವುದರಿಂದ ಅನಿವಾರ್ಯ ಪಕ್ಷಕ್ಕೆ ಇಂಥ ಭೂಮಿ ಇದ್ದವರು ಗದ್ದೆಯನ್ನು ಮಾಡಿಕೊಳ್ಳಲಿಕ್ಕೆ ಬೇಕು. ಈ ದೇಶದ ಭೂಮಿಯು ಹಾಗಲ್ಲ. ಇಲ್ಲಿ ಕೂರಿಗೆಯಿಂದ ನೆಲ್ಲು ಬಿತ್ತುವುದೇ ವಿಹಿತವು. ಇದಕ್ಕೆ ಬಹಳ ಶ್ರಮವು ಬೇಕಾಗುವುದಿಲ್ಲ. ಗದ್ದೆಯ ನೆಲ್ಲಿಗೆ ಶ್ರಮವು ಬಹಳ ಮತ್ತು ಎಲ್ಲ ಠಿಕಾಣಿಯಲ್ಲಿ ಬೆಳೆಯಾಗುವ ಹಾಗಿಲ್ಲ. ಅದಕ್ಕೆ ಬಿಡಿಗಾವಲಿಯ ನೀರಿನ ಹೊರತು ಕಾವಲಿ ಇಲ್ಲದಲ್ಲಿ ಬೆಳೆಯುವುದಿಲ್ಲ. ಈ ಹಿಂದೂ ದೇಶದ ದಕ್ಷಿಣ ಪ್ರಾಂತವು ಉಷ್ಣ ಪ್ರದೇಶವಾದ ಕಾರಣ ಈ ದೇಶದ ಯಾವ ಭೂಮಿಯಲ್ಲಾದರೂ ನೆಲ್ಲು ಬೆಳೆಯುವುದಕ್ಕೆ ಸಂಶಯವಿಲ್ಲವು. ಅದು ಕಾರಣ ಎರಿಯ ಭೂಮಿಗಳಲ್ಲಿ, ಗುಡ್ಡದ ನಾಡುಗಳಲ್ಲಿ, ಬಯಲುಸೀಮೆಯಲ್ಲಿ, ಹೊಲಗಳಲ್ಲಿ ನೆಲ್ಲು ಬಿತ್ತುವುದನ್ನು ಜನರು ಯತ್ನಿಸಿದ್ದರಿಂದ ಅಂತಹವರು ಜೋಳದಿಂದಲೇ ಜೀವನವನ್ನು ಮಾಡಬೇಕಾಗುತ್ತದೆ. ಶ್ರೀಮಂತರು, ಐಶ್ವರ್ಯವುಳ್ಳವರು ಎಷ್ಟು ತುಟ್ಟಿಯಾದರೂ ಅಕ್ಕಿಯನ್ನು ಕ್ರಯಕ್ಕೆ ತೆಗೆದುಕೊಂಡು ಉಣ್ಣುತ್ತಾರೆ ಹೊರತು ಬಡ ಜನರು ಅಕ್ಕಿಯನ್ನು ಉಣ್ಣಬೇಕೆಂಬ ಅಪೇಕ್ಷೆಯುಳ್ಳವರಾಗಿದ್ದಾಗ್ಯೂ ನಿತ್ಯದಲ್ಲಿ ಅವರಿಗೆ ಅದು ಸಿಕ್ಕುವುದು ದುರ್ಲಭವಾಗಿರುವುದು. ಆದರೆ ಯಾವತ್ತೂ ಜನರು ತಮ್ಮ ತಮ್ಮ ಯೋಗ್ಯತೆಯ ಪ್ರಕಾರ ಕೈಲಾದ ಮಟ್ಟಿಗೂ ತಮ್ಮ ಹೊಲಗಳಲ್ಲಿ ಒಡ್ಡು ಹಾಕಿಸಿ ನೆಲ್ಲು ಬೆಳೆಯುವ ಹಾಗೆ ಮಾಡಿಕೊಂಡರೆ ತಮ್ಮ ತಮ್ಮ ಮನೋರಥವಿದ್ದಂತೆ ಚೆನ್ನಾಗಿ ಅಕ್ಕಿಯನ್ನು ದಿನಂಪ್ರತಿಯಲ್ಲಿ ಉಣ್ಣಬಹುದು. ಉಷ್ಣ ಪ್ರದೇಶದಲ್ಲಿ ನೆಲ್ಲು ಬೆಳೆಯು ಚೆನ್ನಾಗಿ ಆಗುವುದರಿಂದ ಈ ಹಿಂದೂ ದೇಶದಲ್ಲಿ ದಕ್ಷಿಣ ಭಾಗವಾದ ನರ್ಮದಾ ನದಿಯಿಂದ ದಕ್ಷಿಣ ಸಮುದ್ರದವರೆಗೂ, ಪೂರ್ವ ಪಶ್ಚಿಮ ಸಮುದ್ರದ ಕಡೆಗೂ ಉಷ್ಣ ಪ್ರದೇಶವಾದ ಭೂಮಿಯಾದುದರಿಂದ ಈ ದೇಶದ ಯಾವತ್ತೂ ಭೂಮಿಗಳಲ್ಲಿ ಸ್ವಲ್ಪ ಮೆಹನತಿಯಿಂದ ತಮ್ಮ ಯೋಗ್ಯತಾನುಸಾರವಾದರೂ ನೆಲ್ಲು ಹೊಲವನ್ನು ಮಾಡಿಕೊಂಡಿದ್ದರೆ ತಮ್ಮ ವಂಶ ಪರಂಪರೆಯಾಗಿ ಸುಖದಿಂದಿರುವರು. ಆದರೆ ನಮ್ಮ ದೇಶ ಬಾಂಧವರಾದ ಯಾವತ್ತೂ ರೈತ ಜನರು ಭೂಮಿಯನ್ನು ತಿದ್ದಿಕೊಂಬುವ ವಿಷಯದಲ್ಲಿ, ಕಷ್ಟ ಮಾಡುವ ವಿಷಯದಲ್ಲಿ ಹಿಂಜರಿಯದೆ, ತಮ್ಮ ಶ್ರಮದ ಮೇಲೆ ಲಕ್ಷ್ಯ ಕೊಡದೆ ಮುಂದೆ ತಮಗೆ ಅನಂತ ಕಾಲದವರೆಗೂ ಆಗುವಂಥ ಸೌಖ್ಯದ ಸ್ಥಿತಿಯಲ್ಲಿಯೂ ಪ್ರಯೋಜನದಲ್ಲಿಯೂ ಲಕ್ಷ್ಯ ಕೊಟ್ಟು ಭೂಮಿಯನ್ನು ತಿದ್ದಿಕೊಳ್ಳಬೇಕು. ಸರ್ವಜನರು ತಮ್ಮ ಕೈಲಾದ ಮಟ್ಟಿಗೂ ನೆಲ್ಲು ಹೊಲವನ್ನು ಮಾಡಿಕೊಳ್ಳಬೇಕು. ಸರ್ವಾರಂಭೈಸ್ ತಂಡುಲ ಪ್ರಸ್ಥಮೂಲೈ ಎಂಬ ವಾಕ್ಯ ಪ್ರಮಾಣವುಂಟು. ಆದ್ದರಿಂದ ಸರ್ವ ಶುಭ ಕಾರ್ಯಗಳಿಗೂ ಸಕಲ ಪ್ರಯೋಜನಗಳಿಗೂ ಗುರುದೈವತಾದಿ ಸರ್ವ ಸಂತೃಪ್ತಿಗೂ ಮುಖ್ಯವಾಗಿ ಸರ್ವರಿಗೂ ಬೇಕಾಗುವುದಾದ ರಾಜಾನ್ನವೆಂದು ವರ್ಣಿಸಿಕೊಳ್ಳುವಂಥ ಮನುಷ್ಯರುಗಳ ಭೋಜನ ಸಂಗ್ರಹದಲ್ಲಿ ದಿವ್ಯ ಸಂಗ್ರಹವಾದ ಈ ನೆಲ್ಲು ಅಕ್ಕಿಯ ಬೆಳೆಯನ್ನು ಸರ್ವರೂ ಸಮೃದ್ಧಿಯಾಗಿ ಮಾಡಿಕೊಳ್ಳುವುದು ಯುಕ್ತವಾಗಿರುವುದು. ಒಂದಾನೊಂದು ಸಮಯಕ್ಕೆ 18 ವರ್ಷದಲ್ಲಿ ಸ್ವಲ್ಪ ಮಳೆಗಾಲವು ಕಡಿಮೆಯಾದರೆ ಅಥವಾ ಹದದ ಕಾಲಕ್ಕೆ ಮಳೆಯಾಗದೆ ಮಳೆಯು ಸ್ವಲ್ಪ ತಡೆದರೆ ಒಂದೊಂದು ವರ್ಷ ನೆಲ್ಲು ಬೆಲೆಯು ಕೆಡುತ್ತಿರುವುದು. ಅದಕ್ಕೆ ಕೆಲವರು ಭಯಸ್ಥರಾಗಿ ನೆಲ್ಲು ಬೆಲೆಯುವುದಿಲ್ಲವೆಂದು ಬಿಟ್ಟು ಬಿಡುತ್ತಾರೆ. ಅಂಥ ಸಮಯದಲ್ಲಿ ನೆಲ್ಲು ಬಿತ್ತಿದ ಹೊಲದಲ್ಲಿ ಬಾವಿ ಇದ್ದರೆ ಮಳೆಯು ತಡೆದ ಸಮಯದಲ್ಲಿ ಒಂದು ವೇಳೆ ಅಥವಾ ಎರಡು ವೇಳೆ ನೀರು ಹಾಯಿಸಿದರೆ ನೆಲ್ಲು ಕೆಳದೆ ಕೈಗೆ ಬರುವುದು ಮತ್ತು ಆ ನೆಲ್ಲು ಹೊಲದ ಸಮೀಪದಲ್ಲಿ ಹಳ್ಳವಿರಲಿ ಮತ್ತೇನಾದರೂ ನೀರಿನ ಆಸ್ಪದವಿದ್ದು ಹೊತ್ತು ತಂದು ಹಾಕುವುದಕ್ಕೆ ಆಟೋಪವಿದ್ದರೆ ಹೊತ್ತಾದರೂ ಹಾಕಿ ಒಂದಾವರ್ತಿ ಹುಲ್ಲು ಒಣಗುವ ಸಮಯದಲ್ಲಿ ತೋಯಿಸಿಬಿಟ್ಟರೆ ಪರಮೇಶ್ವರನ ಕೃಪೆಯಾಗಿ ಮಳೆಯಾದರೂ ಆಗುವುದು, ಇಲ್ಲವೇ ಬೆಳೆಯಾದರೂ ಆಗುವುದು. ಆದರೆ ಇಂಥ ಕಾಲಗಳು ಸರ್ವದಾ ಬರುವುದಿಲ್ಲ, ಅಕಲ್ಪಿತವಾಗಿ ಬರುತ್ತದೆ. ಇದಕ್ಕೋಸ್ಕರ ಭಯಸ್ಥರಾಗದೆ ಸರ್ವದಾ ಪ್ರತಿ ವರ್ಷಕ್ಕೊಮ್ಮೆ ನೆಲ್ಲು ಬಿತ್ತುತ್ತಲೇ ಇರಬೇಕು. ಯಾರಾದರೂ ತಮ್ಮ ಸ್ವಾಧೀನದಲ್ಲಿರುವಂಥ ಹೊಲಗಳಿಗೆ ಉತ್ತಮ ಭೂಮಿ ಯಾವುದಿದೆಯೋ ಆ ಹೊಲದಲ್ಲಿ ಸ್ವಲ್ಪಾದರೂ ನೆಲ್ಲು ಬೆಳೆಯುವ ಹಾಗೆ ಮಾಡಿಕೊಳ್ಳಬೇಕು. ಅದಕ್ಕೆ ಬಹಳ ಶ್ರಮವೂ ಬೇಕಾಗುವುದಿಲ್ಲ ಮತ್ತು ಅಕಲ್ಪಿತವಾಗಿ ಅರಗಾಲ ಬರಗಾಲಗಳು ಇಲ್ಲವೇ ಮಳೆಯು ತಡೆದು ಆಗುವ ಕಾಲವು, ಇಂಥ ಕಾಲಗಳು ಯಾವಾಗಲೂ ಬರುವುದಿಲ್ಲ. ಅವು ಅಕಲ್ಪಿತವಾಗಿ ಬರುವುದೇ ಹೊರತು ಸರ್ವದಾ ಹಾಗೆ ಆಗುವುದಿಲ್ಲ. ಅದು ಕಾರಣ ವಿಪರೀತ ಮತಿಯಿಂದ ಇಂಥ ಉಪಯೋಗವಿಲ್ಲದ ದೂರದ ಆದೇಶಗಳನ್ನು ತೆಗೆದುಕೊಂಡು ಮನಸ್ಸಿನ ಉತ್ಸಾಹವನ್ನು ಕಡಿಮೆ ಮಾಡಿಕೊಳ್ಳಬಾರದು. ಒಂದು ಪಕ್ಷಕ್ಕೆ ಮುಂಗಾರಿಯ ಮಳೆಯು ಕಡಿಮೆಯಾಗಿ ನೆಲ್ಲು ಒಣಗಿದರೆ ಅದನ್ನು ಹರಗಿ ಮುಂದೆ ಹಿಂಗಾರಿ ಮಳೆಯಲ್ಲಿ ಕಡಲೆಯನ್ನು ಅಥವಾ ಬಿಳಿಜೋಳವನ್ನು ಬಿತ್ತುವುದಕ್ಕೆ ಬರುವುದು. ಅದು ಕಾರಣ ಆ ಭೂಮಿಯು ವ್ಯರ್ಥವಾಗುವುದಿಲ್ಲ. ದೇವರು ಹದದ ಮೇಲೆ ಮಳೆಯನ್ನು ಕೊಟ್ಟರೆ ಎರಡೂ ಬೆಳೆಗಳು ಸಮೃದ್ಧಿಯಾಗುವವು, ಇಲ್ಲವೇ ಒಂದು ಬೆಳೆಗಂತೂ ಸಂಶಯವಿಲ್ಲ. ರೈತ ಜನರು ವಿಪರೀತ ಕಲ್ಪನೆಯಿಂದ ತಮ್ಮೊಳಗೆ ತಾವೇ ಅನಿಷ್ಟ ಚಿಂತನೆಯನ್ನು ಕಲ್ಪಿಸಿಕೊಂಡು ಮಾಡುವ ಕೆಲಸವನ್ನು ಬಿಟ್ಟು ಬಿಡಲಾಗದು. ಒಂದು ವರ್ಷ ನೆಲ್ಲು ಬೆಳೆಯು ಕೆಟ್ಟ ಕಾಲಕ್ಕಾದರೂ ಪ್ರತಿ ವರ್ಷ ಬಿತ್ತುವುದನ್ನು ಬಿಡಲಾಗದು. ನೆಲ್ಲು ಬಿತ್ತುವುದಕ್ಕೆ ಮೃಗಶಿರ ಮಳೆಗೆ ಹಸಿಯಾದರೆ ಯಾವ ಚರಣದಲ್ಲಿಯಾದರೂ ಬಿತ್ತುವುದಕ್ಕೆ ಸಂಶಯವಿಲ್ಲವು ಮತ್ತು ಮೃಗಶಿರಾದಲ್ಲಿ ಹಸಿಯಾಗದಿದ್ದರೆ ಆರಿದ್ರಿಯ ಕಡೆಯ ಚರಣದವರೆಗೂ ಕೂರಿಗೆಯಿಂದ ನೆಲ್ಲು ಬಿತ್ತುವುದಕ್ಕೆ ಆತಂಕವಿಲ್ಲ. ನೆಲ್ಲು ಬಿತ್ತುವ ಕಾಲವು ಮೃಗಶಿರ ಮಳೆಯ 4 ಚರಣಗಳಲ್ಲಿ ಬಿತ್ತುವುದು ಉತ್ತಮವು, ಆರಿದ್ರಿಯಲ್ಲಿ ಬಿತ್ತುವುದು ಸ್ವಲ್ಪ ಮಧ್ಯಮವು, ಪುಷ್ಯದಲ್ಲಿ ಬಿತ್ತುವುದು ಸಾಮಾನ್ಯವು. ಅನಿವಾರ್ಯ ಪಕ್ಷಕ್ಕೆ ಬಿತ್ತಬೇಕು ಮತ್ತು ಅಲ್ಲಿ ಬಾವಿ ಇದ್ದರೆ ಸಂಶಯವಿಲ್ಲದೆ ಬಿತ್ತಬೇಕು. ಈ ಮಳೆಗಳು ಹಸಿ ಮಾಡದಿದ್ದರೆ ಆ ಹೊಲಗಳಿಗೆ ನೆಲ್ಲು ಬಿತ್ತಬಾರದು, ಉಳಿದ ಪದಾರ್ಥಗಳನ್ನು ಬಿತ್ತಿಕೊಳ್ಳಬೇಕು. ನೆಲ್ಲು ಬೆಳೆಯನ್ನು ಪೂರ್ವಕಾಲದಿಂದ ಬಿಳುಗಾಬಲಿಗಳಿದ್ದಲ್ಲಿ, ಸಮುದ್ರದ ಸಮೀಪದಲ್ಲಿ, ಕೊಂಕಣದಲ್ಲಿ, ಪೂರ್ವ ಪಶ್ಚಿಮ ಘಟ್ಟದ ಕೆಳಗಿನ ಪ್ರದೇಶಗಳಲ್ಲಿ, ತೆಲುಗಾಣ್ಯದಲ್ಲಿ, ಮಲೆ ಪ್ರಾಂತ್ಯ ಚೋಳಮಂಡಲದಲ್ಲಿ ಗದ್ದೆಗಳನ್ನು ಮಾಡಿ ಬಿತ್ತಿ ಬೆಳೆಯುವ ಸಂಪ್ರದಾಯವು ಅದೇ. ಆದರೆ ಮಧ್ಯ ಹಿಂದೂಸ್ತಾನ, ದಕ್ಷಿಣ ಹಿಂದೂಸ್ತಾನದ ಯಾವತ್ತೂ ಭೂಮಿಯಲ್ಲಿ ಕೂರಿಗೆ ನೆಲ್ಲು ಬೆಳೆಯುವ ಹಾಗೆ ಇದ್ದ ಕಾಲಕ್ಕೂ ಬೆಳೆ ಮಾಡಿಕೊಳ್ಳುವುದಿಲ್ಲ. ಹಿಂದೆ ಕೆಲವು ಪ್ರಕರಣಗಳಲ್ಲಿ ಹೇಳಿದ ಹಾಗೆ ಒಡ್ಡು ಹಾಕಿಸಿ ಗೊಬ್ಬರವನ್ನು ಹರವಿಸಿ ಅದಕ್ಕೆ ಮಾಡತಕ್ಕ ಯಾವತ್ತೂ ಸಾಧನದಿಂದ ಭೂಮಿಯನ್ನು ತಿದ್ದಿಕೊಂಡು ಸ್ವಲ್ಪ ನೀರು ನಿಲ್ಲುವ ಹಾಗೆ ಮಾಡಿದರೆ ಯಾವತ್ತೂ ಬಯಲು ಹೊಲಗಳಲ್ಲಿ ನೆಲ್ಲು ಬಿತ್ತುವುದರಿಂದ ಗದ್ದೆಯ ನೆಲ್ಲಿನ ಹಾಗೆ ಬೆಳೆಯಾಗುವುದು. ಬಲವಂತರಾದರೆ ಎಷ್ಟಾದರೂ ಮಾಡಿಸುವುದಕ್ಕೆ ಸಂಶಯವಿಲ್ಲ. ಎರಡೂ ಕೂರಿಗೆ ನೆಲ್ಲು ಹೊಲವನ್ನು ಮಾಡಿಕೊಂಡರೆ ಪ್ರತಿ ವರ್ಷಕ್ಕೂ 80 ಹೇರು ಮತ್ತು ವಿಶೇಷ ಬೆಳೆಯಾದರೆ 100 ಹೇರು ನೆಲ್ಲು ಬೆಳೆಯಬಹುದು. ಅಥವಾ ಬಹಳ ಶ್ರಮದಿಂದ ಕೂರಿಗೆ ಎರಡು ಕೂರಿಗೆ ಭೂಮಿಯಲ್ಲಿ ನೀರು ನಿಲ್ಲುವ ಹಾಗೆ ಮಹತ್ತರವಾದ ಒಡ್ಡು ಹಾಕಿಸುವ ತ್ರಾಣವಿಲ್ಲದವರು ತಮ್ಮ ಹೊಲದೊಳಗೆ ಒಂದು ಎಕರೆ ಅಥವಾ ಎರಡು ಎಕರೆ ಭೂಮಿಯಷ್ಟಕ್ಕಾದರೂ ನೀರು ನಿಲ್ಲುವ ಹಾಗೆ ಒಡ್ಡು ಹಾಕಿಸಿ ನೆಲ್ಲನ್ನು ಬಿತ್ತಿಕೊಳ್ಳಬೇಕು. ಮತ್ತು ತೀರ ನಿತ್ರಾಣಿಗಳಾದ ಬಡವರಾದರೂ ಸಹ ತಮ್ಮ ಹೊಲದ ನಾಲ್ಕು ಮೂಲೆಗಳಲ್ಲಿ ಒಂದು ಮೂಲೆಯಲ್ಲಾದರೂ ತಮ್ಮ ಯೋಗ್ಯತೆಯ ಪ್ರಕಾರಕ್ಕೆ ಮೂರು ದಿಕ್ಕಿಗೂ ಗೇಣು, ಒಂದೂವರೆ ಗೇಣು ಅಥವಾ ಒಂದು ಮೊಳ ಒಡ್ಡು ಇಟ್ಟು ಅದರ ಮಧ್ಯದಲ್ಲಿಯ ಭೂಮಿಯನ್ನು ಸಮತಳ ಮಾಡಿ ಚೆನ್ನಾಗಿ ಗೊಬ್ಬರ ಹಾಕಿ ಮಡಿಕೆ ಹೊಡೆದು ಎರಡು ಸಾಲು ಮೂರು ಸಾಲು ಚೆನ್ನಾಗಿ ಹರಗಿ ಒಂದು ಬೀಗಿ ಅರ್ಧ ಬೀಗಿಯಾದರೂ ನೆಲ್ಲು ಹೊಲವನ್ನು ಮಾಡಿಕೊಳ್ಳಬೇಕು. ಮತ್ತು ಸಮಸ್ತ ಏರಿಗಳಲ್ಲಿ ನೆಲ್ಲು ಬೆಳೆಯನ್ನು ಮನಗಾಣಬೇಕಾದರೆ ಒಂದು ಉಡಿಯ ಬೀಜವನ್ನು ಹಿಡಿಯುವಷ್ಟು ಭೂಮಿಯನ್ನಾದರೂ ಇದರಂತೆ ಮಾಡಿ ನೆಲ್ಲು ಬಿತ್ತಿ ನೋಡಿದರೆ ಖಾತ್ರಿಯಾಗುವುದು. ಮುಂದೆ ಬಹಳವಾಗಿ ಬಿತ್ತಬೇಕೆಂಬ ರುಚಿಯು ತನ್ನಿಂದ ತಾನೇ ಹುಟ್ಟುತ್ತದೆ. ಎರಿಯ ಹೊಲಗಳಲ್ಲಿ ನೆಲ್ಲು ಚೆನ್ನಾಗಿ ಬೆಳೆಯುತ್ತದೆ. ಅದಕ್ಕೆ ಮಾತ್ರ ಸ್ವಲ್ಪ ಒಡ್ಡು ಹಾಕಿಸಿ ಗೇಣು, ಚೋಟು ಅಥವಾ ಎಂಟು ಹತ್ತು ಬೆರಳಾದರೂ ನೀರು ನಿಲ್ಲುವ ಹಾಗೆ ಮಾಡಿದರೆ ಸಾಕು. ನೆಲ್ಲು ಹೊಲಕ್ಕೆ ಗೊಬ್ಬರದ ಕಾವು ಹೆಚ್ಚಾದ ಹಾಗೆ ಬೆಳೆಯು ಉತ್ಕೃಷ್ಟವಾಗುವುದು. ಅದು ಕಾರಣ ನೆಲ್ಲು ಹೊಲಕ್ಕೆ ಕುರಿಯನ್ನು ತರಬಿಸುವುದು, ಗೊಬ್ಬರ ಹಾಕುವುದು ಅಗತ್ಯವಾಗಿದೆ. ಹಾಕೋ ಗೊಬ್ಬರ ಬೆಳೆ ನೋಡೋ ಅಬ್ಬರ ಮತ್ತು ಬಿತ್ತೋ ಭತ್ತ ಎಂದು ಗಾದೆಯುಂಟಾಗಿ ಗೊಬ್ಬರವಿಲ್ಲದೆ ನೆಲ್ಲು ಬೆಳೆಯಾಗದಾಗಿ ಯಾವಾಗಲೂ ಪ್ರತಿ ವರ್ಷಕ್ಕೂ ಗೊಬ್ಬರವನ್ನು ಹಾಕಬೇಕು ಹಾಗೂ ಹದವರಿತು ಕುರಿಯನ್ನು ತರಬಿಸಬೇಕು. ಈ ಪ್ರಕರಣದಲ್ಲಿ ಹೇಳಿದ ಪ್ರಕಾರ ಸರ್ವ ಜನರು ಪ್ರಯತ್ನದಿಂದ ಭೂಮಿಯನ್ನು ತಿದ್ದಿಕೊಂಡು ನೆಲ್ಲು ಬೆಳೆಯನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡದೆ ಭೂಮಿಯಲ್ಲಿ ಬರೇ ಜೋಳವನ್ನೇ ಬಿತ್ತುವುದರಿಂದ ಆ ಭೂಮಿಯ ಉತ್ಪನ್ನವೂ ಕಡಿಮೆಯಾಗಿ ರೈತ ಜನರ ದಾರಿದ್ರ್ಯ ಹಿಂಗದು. ಮೊರಡಿಯ ಭೂಮಿಗಳಲ್ಲಿ ಹಾಗೂ ಉಸುಕು ಭೂಮಿಯಲ್ಲಿ, ಕೇಸರಿಗಳಲ್ಲಿ, ಕರ್ಲು ಭೂಮಿಗಳಲ್ಲಿ ಮುಂಗಾರಿಯ ಹೊರತು ಮತ್ತೇನೂ ಬೆಳೆಯದು. ಅಂಥ ಭೂಮಿಯಲ್ಲಾದರೂ ತಿದ್ದುವಿಕೆಯಿಂದ ನೆಲ್ಲು ಬೆಳೆಯುತ್ತದೆ ಮತ್ತು ಕಡಲೆ, ಅವರಿ, ಮುಳ್ಳು ಜವೆ ಮೊದಲಾದ ಇನ್ನೂ ಕೆಲವು ಪದಾರ್ಥಗಳು ಬೆಳೆಯುವುದಕ್ಕೆ ಸಂಶಯವಿಲ್ಲವು. ನೆಲ್ಲು ಹೊಲವು ಉತ್ತಮ ಭೂಮಿಯಾಗಲಿ ಅಥವಾ ಕನಿಷ್ಠ ಪ್ರತಿಯ ಭೂಮಿಯಾಗಲಿ ಅದರಲ್ಲಿ ಕುರಿಯನ್ನು ತರಬಹುದು ಅತ್ಯಂತ ಪ್ರಯೋಜನವು. ಮತ್ತು ನೆಲ್ಲು ಬಿತ್ತುವ ಹೊಲಕ್ಕೆ ವರ್ಷ ವರ್ಷಕ್ಕೂ ಗೊಬ್ಬರ ಹಾಕಿ ಮಡಿಕೆ ಹೊಡೆದು ಹರಗಿ ಬಿತ್ತಬೇಕು. ಮೃಗಶಿರ ಆರಿದ್ರಿ ಈ ಎರಡು ಮಳೆಗಳು ಹಸಿ ಮಾಡದೆ ಹೋದರೆ ಆ ಭೂಮಿಗೆ ಪುಷ್ಯ ಪುನರ್ವಸು ಮಳೆಗಳಲ್ಲಿ ಮುಂಗಾರಿಯನ್ನು ಬಿತ್ತಬೇಕು. ಗೊಬ್ಬರದ ಸೊಕ್ಕಿನಿಂದ ವಿಶೇಷ ಬೆಳೆ ಆಗುವುದು. ಮಾರ್ಗಶಿರದಿಂದ ಪುಷ್ಯ ಪುನರ್ವಸು ಮಳೆಗಳ ಅಂತ್ಯದವರೆಗೂ ಹಸಿಯಾಗದೆ ಆಶ್ಲೇಷ ಮಘ ಮಳೆಯಲ್ಲಿ ಹಸಿಯಾದರೆ ಬಹಳವಾಗಿ ಸಜ್ಜೆಯನ್ನು ಸ್ವಲ್ಪ ಜೋಳವನ್ನು ಕೂಡಿಸಿ ಬಿತ್ತಬೇಕು. ಅಷ್ಟರಲ್ಲಿ ಹಸಿಯಾಗದೆ ಹೋದರೆ ಅದಕ್ಕೆ ಕಡಲೆಯನ್ನು ಬಿತ್ತಬೇಕು. ನೆಲ್ಲು ಭತ್ತವನ್ನು ಎಷ್ಟು ದಿವಸಗಳವರೆಗೂ ಕಣಜದಲ್ಲಿ ತುಂಬಿ ಇಟ್ಟರೆ ಕೆಡುವುದಿಲ್ಲ. ಹಳೆ ಭತ್ತವಾದ ಹಾಗೆ ಅಕ್ಕಿಯೂ ಉತ್ತಮವಾಗಿ, ಅನ್ನವೂ ವಿಶೇಷ ರುಚಿಕರವಾಗಿ ಇರುವುದು. ಗದ್ದೆಯ ನೆಲ್ಲಿಗೆ ನೀರು ಕಡಿಮೆಯಾದರೆ ಕೆಡುತ್ತಿಹದು. ಆದರೆ ಗದ್ದೆಗಳಲ್ಲಿ ಬೆಳೆದಿರುವ ಸಣ್ಣ ಕಾಳಾದ ಉತ್ತಮ ತರದ ನೆಲ್ಲು ಬೀಜವನ್ನು ತಂದು ಕೂರಿಗೆಯಿಂದ ಬಿತ್ತಿದರೆ ನೀರು ಬಹಳ ಬೇಕಾಗುವುದಿಲ್ಲ. ಯಾವ ಭೂಮಿಯಲ್ಲಾದರೂ ಮಳೆಗಾಲದಲ್ಲಿ ನೀರು ತಂದು ಹಿಡಿದಿದ್ದರೆ ಅಷ್ಟಕ್ಕೆ ಬೆಳೆಯುತ್ತದೆ. ಇದಕ್ಕೆ ಗದ್ದೆಯ ನೆಲ್ಲು ಬೀಜವನ್ನಾದರೂ ಅನೇಕ ಪ್ರಕಾರವಾದ ಸಣ್ಣನಾದ ಗಂಧಶಾಲಿಗಳು ಮುಂತಾದ ಬೀಜಗಳನ್ನು ತಂದು ಕೂರಿಗೆಯಿಂದ ಬಿತ್ತಿ ಬೆಳೆಯುವುದಕ್ಕೆ ಏನೇನೂ ಸಂಶಯವಿಲ್ಲ. ಅಥವಾ ಕೂರಿಗೆ ನೆಲ್ಲು ಬೀಜವು ಸಿಕ್ಕರೂ ಅವುಗಳನ್ನು ಉತ್ತಮ ತರದ ಅಕ್ಕಿಯಾದರೆ ಬಿತ್ತಬೇಕು. ಇಲ್ಲವೇ ಗದ್ದೆಯ ನೆಲ್ಲಿನ ಚಲೋ ಬೀಜವನ್ನು ತರಿಸಿ ಬಿತ್ತಬೇಕು. ಕೂರಿಗೆ ನೆಲ್ಲು ಬೀಜವನ್ನು ಗದ್ದೆಯಲ್ಲಿ ಬಿತ್ತಿದರೆ ಗದ್ದೆಯ ನೆಲ್ಲು ಎನಿಸುವುದು. ಗದ್ದೆಯ ನೆಲ್ಲು ಬೀಜವನ್ನು ಕೂರಿಗೆಯಿಂದ ಹೊಲದಲ್ಲಿ ಬಿತ್ತಿದರೆ ಕೂರಿಗೆ ನೆಲ್ಲು ಎನಿಸುವುದು. ಆದರೆ ಅಕ್ಕಿಯು ಬದಲಾಗದೆ ಯಾವ ಬೀಜವನ್ನು ಬಿತ್ತಿದರೆ ಅದರಂತೆ ಅಕ್ಕಿಯಾಗುವು. ಅದು ಕಾರಣ ಚಲೋ ಬೀಜವನ್ನೇ ತರಿಸಿ ಪ್ರಯತ್ನ ಮಾಡಿ ಬಿತ್ತಬೇಕು. ಕೆಲವರು ಇದರ ತಿಳುವಳಿಕೆ ಇಲ್ಲದೆ ಕೂರಿಗೆ ನೆಲ್ಲು ಬೀಜ

ಹೆಸರ ನಾಡ ಸಿದ್ಧಾಂತ ಅಲ್ಲ ಮಯೋಗಿ ಸಿದ್ಧಾಂತ ಅಲ್ಲ ಮಯೋಗಿ ಸತ ಸ್ಥಳದ ಮ್ಯಾಲ ಆ ವ್ಯಕ್ತಿ ಶಕ್ತಿ ಶಿವನ ಮುಂದ ಏನು ನಡೆಯುವುದಿಲ್ಲ ಇಲ್ಲ ವ್ಯಕ್ತಿ ಶಕ್ತಿ ಶಿವನ ಮುಂದ ಏನು ನಡೆಯುವುದಿಲ್ಲ ಇಲ್ಲ ಶಾಶ್ವತವಲು ಕಡಿತನಕ ಬಡತನ ಸಿರಿತನ ಶಾಶ್ವತವಲು ಕಡಿತನಕ ಸಿರಿತನವೆಂಬುದು ಮಧ್ಯಾಹ್ನ ಬಿಸಿಲ ಇರು ತನಕ ಸಿರಿತನವೆಂಬುದು ಮಧ್ಯಾಹ್ನ ಬಿಸಿಲ ಇರು ತನಕ ಹಿಡಿಯೋ ಮೊದಲ ತರ್ಕ ಹಣ ಹೋದ ಮೇಲೆ ಹೆಣ ಮುಟ್ಟುವುದಿಲ್ಲ ನೆನಪ ಇರಲಿ ಮೂರ್ಖ ಹೆಣ ಮಾತಾಡತದ ಹಿಡಿಯೋ ಮೊದಲ ತರ್ಕ ಹಣ